ನಂತರ ಈ ಒಂದು ಸಮೀಕ್ಷೆನ ನಾವು ಯಾಕೆ ಮಾಡಿಸ್ಬೇಕು, ಮಾಡಿಸ್ಲಿಲ್ಲ ಅಂದ್ರೆ ಏನು ತೊಂದರೆಗಳಾಗುತ್ತೆ ಅಂತ ರೈತರು ಪ್ರಶ್ನೆಗಳನ್ನ ಮುಂದಿಡ್ತಿರ್ತಾರೆ. ಈ ಒಂದು ಬೆಳೆ ಸಮೀಕ್ಷೆ ಮಹತ್ವ ಏನು ಅಂತ ಹೇಳಿದ್ರೆ, ಈಗ ಅಕಾಲಿಕ ಮಳೆ ಬರ್ಬೋದು, ಹೆಚ್ಚಿನ ಮಳೆ ಆದಂತಹ ಸಂದರ್ಭದಲ್ಲಿ ಪ್ರವಾಹ ಉಂಟಾಗಿ ಬೆಳೆ ಹಾನಿ ಸಂಭವಿಸುತ್ತೆ. ಅದೇ ರೀತಿ ಮಳೆ ಆಗದೇ ಇರುವಂತಹ ಸಂದರ್ಭದಲ್ಲೂ ಕೂಡ, ಅನಾವೃಷ್ಟಿ ಸಂದರ್ಭದಲ್ಲೂ ಕೂಡ ಬರಗಾಲ ಉಂಟಾದ ಪರಿಸ್ಥಿತಿಯಲ್ಲಿ ಬೆಳೆ ಹಾನಿ ಆಗುವಂತಹ ಸಂದರ್ಭ ಇರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಏನು ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಮತ್ತು ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಈ ಒಂದು ಅನುದಾನ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ರೈತರಿಗೆ ಏನು ಪರಿಹಾರ ಘೋಷಣೆ ಮಾಡಿರ್ತಾರೆ, ಅಂತ ಸಂದರ್ಭದಲ್ಲಿ ಅಲ್ಲಿ ಜಮೀನಲ್ಲಿ ಬೆಳೆ ಇರೋದಿಲ್ಲ. ಈ ಒಂದು ಬೆಳೆ ಸಮೀಕ್ಷೆ ಮುಂಚೆನೆ ರೈತರು ಕೈಗೊಂಡಿದ್ರೆ ಆ ಒಂದು ದತ್ತಾಂಶನ ಬಳಸ್ಕೊಂಡು ಅದನ್ನ ಆಧಾರವಾಗಿ ಇಟ್ಕೊಂಡು ರೈತರಿಗೆ ಪರಿಹಾರ ವಿತರಣೆ ಕಾರ್ಯವನ್ನು ಮಾಡಲಾಗುತ್ತೆ. ಅದೇ ರೀತಿ ಏನು ಈ ಒಂದು ಮುಂಗಾರು ಹಂಗಾಮಿನಲ್ಲಿ ಭತ್ತ ರಾಗಿ ಮುಸ್ಕಿನ ಜೋಳ ಬೆಳೆದಿರ್ತಾರೆ ರೈತರು, ಕನಿಷ್ಠ ಬೆಂಬಲ ಯೋಜನೆಯಡಿ ಖರೀದಿ ಕೇಂದ್ರಗಳನ್ನ ತೆರೆಯಲಾಗುತ್ತೆ ರೈತರಿಗೆ ಅನುಕೂಲ ಆಗ್ಲಿಕ್ಕೆ ಸಲುವಾಗಿ. ಈ ಒಂದು ಖರೀದಿ ಕೇಂದ್ರಗಳಲ್ಲಿ ರೈತರು ತಮ್ಮ ಬೆಳೆದಂತ ಬೆಳೆಗಳನ್ನ ಬಿಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಬೆಳೆ ಸಮೀಕ್ಷೆ ದತ್ತಾಂಶವನ್ನ ಪರೀಕ್ಷೆ ಮಾಡಲಾಗುತ್ತೆ. ಅಲ್ಲಿ ಅವರು ಬೆಳೆ ಸಮೀಕ್ಷೆ ದತ್ತಾಂಶದಲ್ಲಿ ಅವರ ಒಂದು ಜಮೀನಿನ ಬೆಳೆ ದಾಖಲಾತಿ ಅಲ್ಲಿ ನಮೂದಾಗಿಲ್ಲ ಅಂತ ಹೇಳಿದ್ರೆ ರೈತ ಬೆಳೆ ಕೈಲಿದ್ರೂ ಕೂಡ ಏನು ಒಂದು ಬೆಳೆದು ತಗೊಂಡೋಗಿರ್ತಾರೆ, ಕೈನಲ್ಲಿ ಬೆಳೆ ಇರುತ್ತೆ ದಾಖಲಾತಿಗಳಲ್ಲಿ ಇರಲ್ಲ. ಅಂತ ಒಂದ ಸಂದರ್ಭದಲ್ಲಿ ರೈತರು ನಿರಾಸೆಗೊಳ್ತಾರೆ, ನಾನು ಬೆಳೆದಿದ್ರು ಕೂಡ ನಾನು ಇಲ್ಲಿ ಒಂದು ಕನಿಷ್ಠ ಬೆಂಬಲ ಏನು ಯೋಜನೆ ಇದೆ ಅದನ್ನ ನಾನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ವಲ್ಲ ಅನ್ನೋ ಒಂದು ನಿರಾಸೆಯನ್ನ ಅನುಭವಿಸಿದ್ದಾರೆ. ಹಾಗಾಗಿ ಇದು ರಿಪೀಟ್ ಆಗಬಾರ್ದು, ಪುನರಾವರ್ತನೆ ಆಗಬಾರ್ದು ಅಂತ ಹೇಳಿದ್ರೆ ಇದು ಒಂದು ಸಕಾಲ ಅಂತಾನೆ ಹೇಳ್ಬೋದು. ರೈತರಿಗೆ ತಾವು ಬೆಳೆದಂತ ಬೆಳೆನ ಈ ಒಂದು ಆಪ್ ಮೂಲಕ ದಾಖಲು ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಅದೇ ರೀತಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ರೈತರಿಗೆ ಬೆಳೆ ವಿಮೆಗೆ ಏನು ಒಂದು ಪ್ರೀಮಿಯರ್ ಅಂತ ಮೊತ್ತವನ್ನ ಕಟ್ಟಿರ್ತಾರೆ. ನೈಸರ್ಗಿಕ ವಿಕೋಪ ಆದಂತ ಸಂದರ್ಭದಲ್ಲಿ ಅವರು ಈ ಒಂದು ಬೆಳೆನ ಬೆಳೆದಿದ್ರ ಅನ್ನೋ ಒಂದು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ ಒಂದು ಬೆಳೆ ಸಮೀಕ್ಷೆ ದತ್ತಾಂಶ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಅದೇ ರೀತಿ ಬೆಳೆ ವಿಸ್ತೀರ್ಣ ವರದಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ಮತ್ತು ಸಾಂಖ್ಯಿಕ ಇಲಾಖೆಯವರು ಒಗ್ಗೂಡಿಕೊಂಡು ಏನು ಮುಂಗಾರು ಹಂಗಾಮು, ಹಿಂಗಾರು ಹಂಗಾಮು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಬೆಳೆ ವಿಸ್ತೀರ್ಣ ವರದಿ ಕೊಡುವಂತ ಕಾರ್ಯದಲ್ಲೂ ಕೂಡ ಈ ಒಂದು ಬೆಳೆ ಸಮೀಕ್ಷೆ ದತ್ತಾಂಶ ಉಪಯೋಗಕ್ಕೆ ಬರುತ್ತೆ. ಅದೇ ರೀತಿ ಬೆಳೆ ಕಟಾವು ಪ್ರಯೋಗಗಳನ್ನ ಕೈಗೊಳ್ತಾರೆ, ಈ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ಬೋದು ಮತ್ತು ಹೋಬಳಿ ಮಟ್ಟದಲ್ಲಿ ಈಗ ಬೆಳೆ ಕಟಾವು ಪ್ರಯೋಗಗಳನ್ನ ಕೈಗೊಂಡು ಆ ಒಂದು ಪ್ರದೇಶದಲ್ಲಿ ಏನು ಒಂದು ಬೆಳೆಯ ಇಳುವರಿ ನಿಖರತೆ ಇದೆ, ನಿಖರವಾದ ಒಂದು ಇಳುವರಿನ ಕಂಡುಹಿಡಲಿಕ್ಕೆ ಈ ಒಂದು ಸಿಸಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಬೆಳೆ ಸಮೀಕ್ಷೆ ದತ್ತಾಂಶನ ಬಳಸ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಅದೇ ರೀತಿ ಕೆಲವೊಂದು ಯೋಜನೆಗಳಲ್ಲಿ ಬೆಳೆಯನ್ನ ಮಾನದಂಡವಾಗಿ ಮಾಡಿರ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ನಮ್ಮ ಕೃಷಿ ಇಲಾಖೆಯಿಂದ ರೈತ ಸಿರಿ ಯೋಜನೆ ಅಂತ ಒಂದಿದೆ, ಅದರಲ್ಲಿ ರೈತರು ಸಿರಿಧಾನ್ಯಗಳನ್ನ ಬೆಳೆದಂತ ಪಕ್ಷದಲ್ಲಿ ಈ ಬೆಳೆ ಸಮೀಕ್ಷೆನಲ್ಲಿ ಅದು ದಾಖಲಾಗಬೇಕು. ಬೆಳೆ ಸಮೀಕ್ಷೆ ದತ್ತಾಂಶದಲ್ಲಿ ಅದು ದಾಖಲಾಗಿಲ್ಲ ಅಂದ್ರೆ ಏನು ಒಂದು ಹೆಕ್ಟೇರ್ಗೆ 10,000 ಸಹಾಯಧನ ಇದೆ, ಅದನ್ನ ಪಡೀಲಿಕ್ಕೆ ರೈತರಿಗೆ ಸಾಧ್ಯವಾಗೋದಿಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಲಾಸ್ಟ್ ಟೈಮು ಏನು ಕರೋನಾ ಸಂದರ್ಭದಲ್ಲಿ ಮುಸುಕಿನ ಜೋಳ ಬೆಳೆದಂತ ರೈತರಿಗೆ ಪರಿಹಾರ ಘೋಷಣೆ ಮಾಡಲಾಯಿತು. ಅದೇ ರೀತಿ ತೋಟಗಾರಿಕೆ ಇಲಾಖೆಯಿಂದ ಹೂವು ಬೆಳೆಗಾರರಿಗೆ ಪರಿಹಾರ ಘೋಷಣೆ ಮಾಡಲಾಯಿತು. ಈ ಒಂದು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಜಮೀನಿನಲ್ಲಿ ಬೆಳೆ ಇರೋದಿಲ್ಲ, ಆದರೆ ಈ ಒಂದು ಬೆಳೆ ಸಮೀಕ್ಷೆ ದತ್ತಾಂಶದಲ್ಲಿ ಅವರ ಒಂದು ಮಾಹಿತಿನ ಪಡ್ಕೊಂಡು ಅವರಿಗೆ ಪರಿಹಾರವನ್ನು ವಿತರಣೆ ಮಾಡುವಂಥ ಕಾರ್ಯ ಇಲಾಖೆಯಿಂದ ಮಾಡಲಾಗ್ತಾ ಇದೆ. ಅಂದರೆ ನೀವು ಹೇಳೋದು ಮೊದಲದವರೇ, ಇದು ಕೇವಲ ಸರ್ಕಾರದ ಅಥವಾ ಇಲಾಖೆಯ ದಾಖಲೆಗೆ ಅಲ್ಲ, ರೈತರು ಅಥವಾ ಬೆಳೆಗಾರರು ಮುಂದೆ ಯಾವುದೇ ರೀತಿ ಅವರ ಬೆಳೆಗೆ ಸಂಬಂಧಪಟ್ಟ ಹಾಗೆ ಪರಿಹಾರವನ್ನ ಅಥವಾ ಬೆಂಬಲವನ್ನ ಏನು ಸರ್ಕಾರ ಕಾಲಕಾಲಕ್ಕೆ ಘೋಷಣೆ ಮಾಡುತ್ತೆ ಅದನ್ನ ಪಡ್ಕೊಳ್ಬೇಕಾದ್ರೆ ಅಥವಾ ಬೆಳೆಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಒಂದು ಆರ್ಥಿಕ ಅನುಕೂಲತೆಗಳಿಗೂ ಸಹ ಇದು ಪ್ರಯೋಜನಕ್ಕೆ ಬರುತ್ತೆ. ಹಾಗಾಗಿ ಅವರ ಒಂದು ಭೂಮಿಯ ದಾಖಲಾತಿಗಳು ಎಷ್ಟು ಮುಖ್ಯನೋ ಈ ಒಂದು ಬೆಳೆ ಸಮೀಕ್ಷೆಯಲ್ಲಿ ಅವರು ಒದಗಿಸುವಂತಹ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರೂಪಿತ ಆಗುವಂತಹ ದತ್ತಾಂಶ ಅವ್ರಿಗೆ ಅನುಕೂಲಕ್ಕೆ ಬರುತ್ತೆ ಅಂತ ನೀವು ಹೇಳ್ತೀರಿ. ಇದು ಬಹಳ ಸುಲಭ ಅಂತ ಹೇಳ್ತಾರೆ, ಎಷ್ಟು ಸುಲಭ ಇದು? ಇದು ಬಹಳ ಸುಲಭ ಅಂದ್ರೆ ಈಗ ಪ್ರತಿಯೊಬ್ಬ ರೈತರ ಮನೆಯಲ್ಲೂ ಓದುವಂತ ಮಕ್ಕಳಿರ್ತಾರೆ ಸರ್, ವಿದ್ಯಾವಂತ ಮಕ್ಕಳಿರ್ತಾರೆ, ಅವರು ಆಂಡ್ರಾಯ್ಡ್ ಮೊಬೈಲ್ ಪ್ರತಿ ಅಂದ್ರೆ ಎಲ್ಲರತ್ರನು ಇಲ್ಲ ಅಂದ್ರೂ ಕೂಡ ಗ್ರಾಮದಲ್ಲಿ ಕೆಲವೊಂದು ನಿರುದ್ಯೋಗ ವಿದ್ಯಾವಂತ ಯುವಕರು ಯುವತಿಯರು ಇರ್ತಾರೆ, ಅವ್ರ ಬಳಿ ಅಂತೂ ಇದ್ದೇ ಇರುತ್ತೆ. ಅದೂ ಅಲ್ಲದೆ ಸರ್ಕಾರದಿಂದ ನಮ್ಮ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಸಹಯೋಗದೊಂದಿಗೆ ಪ್ರತಿ ಗ್ರಾಮ ಮಟ್ಟದಲ್ಲೂ ಕೂಡ ಖಾಸಗಿ ನಿವಾಸಿಗಳು ಅಂತ ಹೇಳಿ ವಿದ್ಯಾವಂತ ಯುವಕ ಯುವತಿಯರನ್ನ ನೇಮಕ ಮಾಡಲಾಗಿರುತ್ತೆ. ಅವರ ಒಂದು ಸಹಾಯವನ್ನು ಪಡೆದು ನಮ್ಮ ರೈತ ಬಾಂಧವರು ಅವರು ಜಮೀನಲ್ಲಿ ಏನು ಬೆಳೆನ ಬೆಳೆದಿದ್ದಾರೆ ಅದನ್ನ ದಾಖಲು ಮಾಡಬಹುದು. ಇದರಲ್ಲಿ ಏನೆಲ್ಲ ಅಂಶಗಳನ್ನ ಒದಗಿಸಬೇಕಾಗುತ್ತೆ? ಹೆಸರು, ಆ ಒಂದು ಪಹಣಿ, ಒಂದು ವಿವರಗಳು ಏನೆಲ್ಲ ಇರುತ್ತೆ? ಸಾಮಾನ್ಯವಾಗಿ ರೈತರು ಏನೆಲ್ಲ ಮಾಹಿತಿಯನ್ನ ಈ ದತ್ತಾಂಶದಲ್ಲಿ ನೀಡ್ತಾರೆ ಅವರು. 2018-19 ಸಾಲಿನಲ್ಲಿ ಈ ಏನು ಖಾಸಗಿ ನಿವಾಸಿಗಳು ಅಂತ ಹೇಳಿದ್ವಿ, ಅವರ ಮುಖಾಂತರನೇ ಒಂದು ಬೆಳೆ ಸಮೀಕ್ಷೆ ಕಾರ್ಯನ ಮಾಡಿಸಲಾಗ್ತಿತ್ತು. 2020-21 ಸಾಲಿನಿಂದ ನಮ್ಮ ರೈತರು ನನ್ನ ಬೆಳೆ ನನ್ನ ಹಕ್ಕು ಅಂತ ಹೇಳಿ ರೈತರು ಅವರೇ ಖುದ್ದಾಗಿ ತಾವು ಬೆಳೆದಂತ ಬೆಳೆನ ದಾಖಲು ಮಾಡಲಿಕ್ಕೆ ಈ ಒಂದು ರೈತರ ಮೊಬೈಲ್ ಆಪ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ 2021-22 ಸಾಲಿನ ಮೊಬೈಲ್ ಆಪ್ ಕೂಡ ಬಿಡುಗಡೆ ಮಾಡಲಾಗಿದೆ. ಈ ಒಂದು ಆಪ್ ಕೂಡ ಬಹಳ ಒಂದು ಸರಳವಾಗಿದೆ. ಏನ್ ಮಾಡಬೇಕು ಅಂತಂದ್ರೆ ನಮ್ಮ ರೈತರು ಈ ಒಂದು ನಾನು ಈಗಾಗಲೇ ಹೇಳ್ದಂಗೆ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗ್ಬಿಟ್ಟು ಫಾರ್ಮರ್ ಕ್ರಾಪ್ ಸರ್ವೆ ಆಪ್ 2021-22 ಅಂತ ನಮೂದು ಮಾಡಿದ್ರೆ ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿದ ನಂತರ ಅದು ನೆಕ್ಸ್ಟ್ ಏನು ಕೇಳುತ್ತೆ ಅಂತ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಒರಿಜಿನಲ್ ಆಧಾರ್ ಕಾರ್ಡ್ನ ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಆ ಒಂದು ಆ್ಯಪಲ್ಲಿ ನೀವು ಸ್ಕ್ಯಾನರ್ ಕೊಟ್ಟಿರ್ತಾರೆ, ಆ ಸ್ಕ್ಯಾನರ್ ಕೆಳಗಡೆ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡನ್ನು ಹಿಡಿದಂಥ ಸಂದರ್ಭದಲ್ಲಿ ನಿಮ್ಮ ಏನು ನಿಮ್ಮ ಹೆಸರು, ಊರು, ಜಿಲ್ಲೆ ಮತ್ತು ತಾಲೂಕು ಅದು ಎಲ್ಲ ಅಲ್ಲೇ ನಿಮಗೆ ದಾಖಲೀಕರಣ ಆಗುತ್ತೆ. ಅದಾದ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಅಲ್ಲಿ ನಮೂದು ಮಾಡಿದರೆ ಆ ಒಂದು ಮೊಬೈಲ್ ಸಂಖ್ಯೆಗೆ ಒಂದು OTP ಒನ್ ಟೈಮ್ ಪಾಸ್ವರ್ಡ್ ಅಂತ ಹೇಳಿ ನಿಮ್ಮ ಏನು ಇದು ಮೊಬೈಲ್ ಸಂಖ್ಯೆ ನೀಡಿರ್ತೀರಾ ಆ ಒಂದು ಸಂಖ್ಯೆಗೆ OTP ಬರುತ್ತೆ. ಆ OTPನ ನೀವು ಎಂಟ್ರಿ ಮಾಡಿದ್ರೆ ಅಂದರೆ ನಮೂದು ಮಾಡಿದರೆ ನಿಮ್ಮ ಒಂದು ವಿವರಗಳು ಅಲ್ಲಿ ನೋಂದಣಿ ಆಗುತ್ತೆ. ಮತ್ತು ಬಳಕೆದಾರರ ID ಏನು ಈ ಒಂದು ಮೊಬೈಲ್ ನಂಬರ್ ಇದೆ ನೀವು ಮೊಬೈಲ್ ನಂಬರ್ ಕೊಟ್ಟು OTP ಪಡಿತೀರಾ ಆ ಒಂದು ಮೊಬೈಲ್ ನಂಬರ್ನ ಬಳಕೆದಾರರ ID ಆಗಿ ನೀವು ಬಳಸೋದ್ರಿಂದ ಅದು ಮುಂದಿನ ಒಂದು ಸೂಚನೆಗಳನ್ನ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಅದು ಏನು ಒಂದು ಆಪ್ಷನ್ ಬರುತ್ತೆ ಅಂತ ಹೇಳಿದ್ರೆ ಡೌನ್ಲೋಡ್ ಮಾಸ್ಟರ್ ವಿವರ, ಡೌನ್ಲೋಡ್ ಪಹಣಿ ವಿವರ ಮತ್ತು ಬೆಳೆ ಸಮೀಕ್ಷೆ ಆರಂಭಿಸು, ಅಪ್ಲೋಡ್ ವರದಿ ಮತ್ತು ಬಾಕಿ ಸಮೀಕ್ಷೆ ವಿವರ, ಈ ರೀತಿ ಒಂದು ಅಲ್ಲಿ ಆಪ್ಷನ್ಗಳು ನಿಮಗೆ ತೆರ್ಕೊಳ್ತಾ ಹೋಗುತ್ತೆ. ಮೊದಲನೇದಾಗಿ ನೀವೇನ್ ಮಾಡ್ಬೇಕಂತಂದ್ರೆ ಡೌನ್ಲೋಡ್ ಮಾಸ್ಟರ್ ವಿವರ ಅಂತ ಕೊಡ್ತೀರಾ ಮತ್ತೆ ಡೌನ್ಲೋಡ್ ಪಹಣಿ ವಿವರ, ಈ ಎರಡು ಒಂದು ಪ್ರಕ್ರಿಯೆನ ಮಾಡಬೇಕಾದಂಥ ಸಂದರ್ಭದಲ್ಲಿ ಇಂಟರ್ನೆಟ್ ಲಭ್ಯತೆ ಇರಬೇಕಾದದ್ದು ಕಡ್ಡಾಯ. ಅಕಸ್ಮಾತ್ ನಿಮ್ಮಲ್ಲಿ ಇಂಟರ್ನೆಟ್ ಲಭ್ಯತೆ ಇಲ್ಲ ಅಂತಂದರೆ ಅದು ಡೌನ್ಲೋಡ್ ಆಗೋದಿಲ್ಲ. ನೀವು ಇವೆರಡು ಪ್ರಕ್ರಿಯೆಗಳನ್ನ ಮನೆಯಲ್ಲೇ ಕೂತು, ಇಂಟರ್ನೆಟ್ ಎಲ್ಲೂ ಲಭ್ಯತೆ ಇರುತ್ತೆ ಅದು ಅವೆರಡು ಪ್ರಕ್ರಿಯೆನು ಮನೆಯಲ್ಲೇ ಕೂತು ಸಂಪೂರ್ಣಗೊಳಿಸ್ಬೋದು. ನೆಕ್ಸ್ಟು ಏನು ಬೆಳೆ ಸಮೀಕ್ಷೆ ಆರಂಭಿಸುವಂಥ ಒಂದು ಪ್ರಕ್ರಿಯೆ ಬರುತ್ತೆ, ಆ ಒಂದು ಬೆಳೆ ಸಮೀಕ್ಷೆ ನೀವು ಮನೆಯಲ್ಲೇ ಕೂತು ಮಾಡ್ಬೋದಾ ಅಂತ ಕೇಳ್ಬೋದು. ಖಂಡಿತವಾಗೂ ನೀವು ಮನೆಯಲ್ಲೇ ಕೂತು ಬೆಳೆ ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಏನು ಬೆಳೆ ಬೆಳೆದಿದ್ದೀರಾ ನಿಮ್ಮದು ಜಮೀನು ಎಲ್ಲಿದೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವು GPS ಲೊಕೇಶನ್ ಆನ್ ಮಾಡಬೇಕು. GPS ಲೊಕೇಶನ್ ಆನ್ ಮಾಡಿಕೊಂಡು ಇದಕ್ಕೆ ಇಂಟರ್ನೆಟ್ ಬೇಕಾಗಿರೋದಿಲ್ಲ. ನಂತರ ನಿಮ್ಮ ಒಂದು ನಾನೀಗ ಮುಂದಿನ ಹಂತಗಳನ್ನ ಹೇಳ್ತೀನಿ, ಆ ಹಂತಗಳನ್ನ ನೀವು ವಿಧಾನಗಳನ್ನ ಪಾಲಿಸ್ತಾ ಹೋಗ್ಬೇಕು. ಮೊದಲನೇದಾಗಿ ನಿಮ್ಮ ಜಮೀನಿನಲ್ಲಿ ಕೃಷಿಯೇತರ ಏನು ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಮನೆ ಇರ್ಬೋದು, ಕೊಟ್ಟಿಗೆ ಇರ್ಬೋದು ಅಥವಾ ಬಾವಿ, ಕೃಷಿ ಹೊಂಡ, ಈ ರೀತಿ ಒಂದು ಏನಾದರೂ ರಚನೆಗಳಿದ್ರೆ ಅದು ನಿಮ್ಮ ಕೃಷಿಯೇತರ ಅಂತ ಹೇಳಿ ದಾಖಲು ಮಾಡಬೇಕಾಗುತ್ತೆ. ಆ ಕೃಷಿಯೇತರ ಮನೆ ಈಗ ಉದಾಹರಣೆಗೆ ಒಂದು ಗುಂಟೆ ಇತ್ತು ಅಂತ ಪಕ್ಷದಲ್ಲಿ ಕೃಷಿಯೇತರ ಅಂತ ಹೇಳಿ ಅದು ವಿಸ್ತೀರ್ಣ ಒಂದು ಗುಂಟೆ ಅಂತ ಹೇಳಿ ದಾಖಲು ಮಾಡಿ ನೆಕ್ಸ್ಟ್ ಅದು ಛಾಯಾಚಿತ್ರ ತೆಗಿಲಿಕ್ಕೆ ನಿಮಗೆ ಅವಕಾಶ ನೀಡುತ್ತೆ. ಅದಾದ ನಂತರ ನೀವು ಕಡ್ಡಾಯವಾಗಿ ಆ ಒಂದು ಸ್ಥಳದಲ್ಲಿ ರೈತರನ್ನ ನಿಲ್ಲಿಸಿ ನೀವು ಛಾಯಾಚಿತ್ರವನ್ನು ದಾಖಲು ಮಾಡಬೇಕು. ಛಾಯಾಚಿತ್ರ ದಾಖಲಾದ ನಂತರ ಅದು ಛಾಯಾಚಿತ್ರದ್ದು ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಮಾಹಿತಿ ಉಳಿಸಿ ಮತ್ತು ಛಾಯಾಚಿತ್ರ ಉಳಿಸಲಾಗಿದೆ ಅಂತೇಳಿ ಒಂದು ಟೇಬಲ್ ಬರುತ್ತೆ. ಆ ಒಂದು ಟೇಬಲ್ನಲ್ಲಿ ಕೃಷಿಯೇತರ ಒಂದು ಗುಂಟೆ ಪ್ರದೇಶ ಅಂತೇಳಿ ಅದು ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಕೃಷಿಯೇತರ ಆಯಿತು, ನೆಕ್ಸ್ಟ್ ಏನು ಮಾಡಬೇಕು ಅಂತ ನೀವು ಕೇಳ್ಬೋದು. ಕೃಷಿಯೇತರ ಆದ ನಂತರ ನಿಮ್ಮ ಜಮೀನಲ್ಲಿ ಏನಾದರೂ ಪಾಳು ಜಮೀನಿದ್ರೆ, ಪಾಳು ಬಿಟ್ಟಿದ್ರೆ ಅಂಥದ್ದನ್ನು ಕೂಡ ನೀವು ದಾಖಲು ಮಾಡಬೇಕು. ಈಗ ನಾವು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಎರಡು ಗುಂಟೆ ಅವರು ರೈತರು ಖಾಲಿ ಬಿಟ್ಟಿದ್ರು. ಅದೇ ಒಂದು ಎರಡು ಗುಂಟೆ ಜಮೀನಲ್ಲಿ ಆ ರೈತರನ್ನ ನಿಲ್ಲಿಸಿ ನಾನೀಗ ಏನು ಹೇಳಿದೆ ಆ ವಿಸ್ತೀರ್ಣವನ್ನು ದಾಖಲು ಮಾಡಬೇಕು. ನಂತರ ಛಾಯಾಚಿತ್ರವನ್ನು ತೆಗೆದು ಅದನ್ನು ಮಾಹಿತಿ ಸೇರಿಸಿ ಅಂತ ಕೊಟ್ಟರೆ ಆ ಒಂದು ಟೇಬಲ್ ಫಾರಮಲ್ಲಿ ನಿಮಗೆ ಅದು ಮಾಹಿತಿ ದಾಖಲಾಗ್ತಾ ಹೋಗುತ್ತೆ. ನಂತರದ ಹಂತದಲ್ಲಿ ಬೆಳೆ ಕಟಾವಾದ ಪ್ರದೇಶವಿದೆಯೇ ಅನ್ನೋ ಒಂದು ಅಲ್ಲಿ ಪ್ರಶ್ನೆಯನ್ನು ಕೇಳುತ್ತೆ. ಅವಾಗ ನೀವೇನ್ ಮಾಡ್ಬೇಕಂತಂದ್ರೆ ಈಗ ಉದಾಹರಣೆಗೆ ಪೂರ್ವ ಮುಂಗಾರು ಬೆಳೆಗಳು ಕಟಾವ್ ಆಗೋಗಿರುತ್ತೆ, ಹೆಸರು, ಉದ್ದು, ಅಲಸಂದೆ. ಅವಾಗ ಬೆಳೆ ಕಟಾವು ಪ್ರದೇಶ ಇದೆ ಅಂತ ಹೇಳಿ ಯಾವ ಒಂದು ಬೆಳೆನ ನೀವು ಈ ಹಿಂದೆ ಬೆಳೆದಿದ್ರಿ ಅದನ್ನು ಕೂಡ ನೀವು ದಾಖಲು ಮಾಡಲಿಕ್ಕೆ ಅವಕಾಶವನ್ನು ನೀಡಿದರೆ ಇದನ್ನು ನೀವು ಬಳಸ್ಕೋಬೇಕು. ಇದೆಲ್ಲ ಒಂದು ಪ್ರಕ್ರಿಯೆ ಮುಗಿದ ನಂತರ ಏನು ನೀವು ಬೆಳೆನ ಬೆಳೆದಿರ್ತೀರ ಆ ಒಂದು ಜಾಗಕ್ಕೆ ಬರ್ತೀರಾ, ಅಲ್ಲಿ ಮೊದಲನೇದಾಗಿ ಏನು ಮಾಡಬೇಕಂತಂದ್ರೆ ಬಹುವಾರ್ಷಿಕ ಬೆಳೆಗಳು, ಉದಾಹರಣೆಗೆ ಹೇಳಬೇಕಂದ್ರೆ ಅಡಿಕೆ, ತೆಂಗು ಅಥವಾ ಅರಣ್ಯ ಬೆಳೆಗಳು ಇದ್ದಂಥ ಸಂದರ್ಭದಲ್ಲಿ ಮೊದಲಿಗೆ ನೀವು ಬಹುವಾರ್ಷಿಕ ಬೆಳೆಗಳನ್ನ ದಾಖಲು ಮಾಡಬೇಕಾಗುತ್ತೆ. ಬಹುವಾರ್ಷಿಕ ಬೆಳೆಗಳನ್ನ ದಾಖಲು ಮಾಡಬೇಕಾದಂಥ ಸಂದರ್ಭದಲ್ಲಿ ಗಿಡಗಳ ಸಂಖ್ಯೆನ ನೀವು ಮೊದಲು ನಮೂದು ಮಾಡಬೇಕಾಗುತ್ತೆ. ಉದಾಹರಣೆಗೆ ತೆಂಗು 1 ಎಕರೆ ಪ್ರದೇಶದಲ್ಲಿ 40 ಗಿಡಗಳ ಸಂಖ್ಯೆ ಬರುತ್ತೆ, 40 ಅಂತ ನಮೂದು ಮಾಡಬೇಕು. ಗಿಡಗಳ ಸಂಖ್ಯೆ ಹಾಕಿದ ನಂತರ ಈ ಒಂದು ಬೆಳೆ ಫಸಲಿಗೆ ಬಂದಿದೆಯಾ ಇಲ್ವಾ ಅನ್ನೋದನ್ನ ಅದು ಸೂಚಿಸುತ್ತೆ. ಅವಾಗ ನೀವು ಅದು ಏನಿದೆ ನಿಮ್ಮ ಜಮೀನಿನಲ್ಲಿ ಪರಿಸ್ಥಿತಿ ಏನಿದೆ ಅದನ್ನ ದಾಖಲು ಮಾಡಬೇಕು. ಅದರ ನಂತರ ಈ ಒಂದು ಜಮೀನಲ್ಲಿ ನೀರಾವರಿ ಇದೆಯಾ, ನೀರಾವರಿ ಮೂಲ ಯಾವುದು, ಕೆರೆನ ಬಾವಿನ ಕೊಳವೆ ಬಾವಿನ ಅನ್ನೋ ಒಂದು ಆಪ್ಷನ್ ಕೇಳುತ್ತೆ. ಅಲ್ಲಿ ನಿಮ್ದು ಏನಿದೆ ಈಗ ಕೊಳವೆ ಬಾವಿ ಇದ್ರೆ ಕೊಳವೆ ಬಾವಿ, ಕೆರೆ ಇದ್ರೆ ಕೆರೆ, ಈ ರೀತಿ ಒಂದು ನೀವು ನಮೂದು ಮಾಡ್ತಾ ಹೋದಂಥ ಪಕ್ಷದಲ್ಲಿ ಆ ಒಂದು ಬೆಳೆಯ ಛಾಯಾಚಿತ್ರವನ್ನು, ಅದು ಏನಂತಂದರೆ ರೈತರು ಕಡ್ಡಾಯವಾಗಿ ಆ ಒಂದು ಛಾಯಾಚಿತ್ರ ತೆಗೆಯುವಂಥ ಸಂದರ್ಭದಲ್ಲಿ ಹಾಜರಿರಬೇಕು. ಒಂದು ಛಾಯಾಚಿತ್ರ ತೆಗೆದ ನಂತರ ನಿಮ್ಮದು ಮಾಹಿತಿ ಅಲ್ಲಿ ದಾಖಲಾಗ್ತಾ ಹೋಗುತ್ತೆ. ಈ ರೀತಿ ರೈತರು ತಮ್ಮ ಜಮೀನಿನಲ್ಲಿ ನೆಕ್ಸ್ಟ್ ಈಗ ತೆಂಗು ಆಯಿತು, ಬಹುವಾರ್ಷಿಕ ಬೆಳೆಗಳಾಯಿತು, ಈಗ ಅಲಸಂದೆ, ಹೆಸರು, ಉದ್ದು ಅಥವಾ ಮುಸ್ಕಿನ ಜೋಳ, ಈ ರೀತಿ ಬೆಳೆ ಬೆಳೆದಾಗ ಬಿತ್ತನೆ ಸಮಯನ ಕೇಳುತ್ತೆ. ಉದಾಹರಣೆಗೆ ಜೂನ್ 2021 ಮೊದಲನೇ ವಾರ ಇದ್ರೆ ಮೊದಲನೇ ವಾರ, ಎರಡನೇ ವಾರ, ಈ ತರದ ಒಂದು ನೀವು ಅದನ್ನ ಆಯ್ಕೆ ಮಾಡಿ ನೀರಾವರಿ ಮೂಲನ ಆಯ್ಕೆ ಮಾಡಿ ವಿಸ್ತೀರ್ಣ ಎಷ್ಟು, ವಿಸ್ತೀರ್ಣದಲ್ಲಿ ನೀವು ಆ ಬೆಳೆನ ಬೆಳೆದಿದ್ದೀರಾ ಅನ್ನೋದನ್ನ ದಾಖಲು ಮಾಡಿ ನೀವು ಮುಂದುವರಿಬೇಕಾಗುತ್ತೆ. ನೆಕ್ಸ್ಟ್ ಅದು ಬೆಳೆಗಳನ್ನ ಏನು ನೀವು ಒಂದು ಈಗ ಉದಾಹರಣೆಗೆ 2 ಎಕರೆ ಜಮೀನಲ್ಲಿ ಏನೇನು ಬೆಳೆ, ಈಗ ನಾನು ಈಗ ಹೇಳ್ದಂತ ಒಂದು ಪ್ರೊಸೀಜರ್ ಪ್ರಕ್ರಿಯೆ ಅಥವಾ ವಿಧಾನವನ್ನು ನೀವು ಅನುಸರಿಸಿ ನಂತರ ಅದನ್ನ ಮಾಹಿತಿ ಉಳಿಸಿ ಅಂತ ಬರುತ್ತೆ. ಎಲ್ಲ ಒಂದು ಸೂಚನೆ ಬಂದ ನಂತರ ಅದು ಸರಿಯಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ, ಮಾಹಿತಿ ಸರಿಯಾಗಿದೆ ಅಂತ ಕೊಟ್ರೆ ಅದು ನಿಮ್ಗೆ ಅಲ್ಲಿ ಒಂದು ಮಾಹಿತಿ ದಾಖಲಾಗುತ್ತೆ. ನಿಮ್ಗೆ ಪೂರ್ತಿ ಮಾಹಿತಿಯನ್ನು ನೀಡಿದ್ದಕ್ಕೆ ಒಂದು ಸಂಖ್ಯೆ ಅದರದ್ದು ಏನೋ ಒಂದು ಬರುತ್ತೆ, ಅಕ್ನಾಲೆಡ್ಮೆಂಟ್ ತರ ಏನೋ ಒಂದು ಬರುತ್ತೆ ಅಲ್ವಾ. ಅದು ಆ ಒಂದು ಬೆಳೆ ಸಮೀಕ್ಷೆಯಲ್ಲಿ ಅವ್ರಿಗೆ ಆ ಜಮೀನಿಗೆ ಅಥವಾ ಬೆಳೆಗೆ ಸಂಬಂಧಪಟ್ಟ ಮಾಹಿತಿಗಳೆಲ್ಲ ದಾಖಲೀಕರಣ ಆಗಿದೆ ಅಂತ ಆಯ್ತು. ರೈತ ಬಾಂಧವರೇ, ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ವತಿಯಿಂದ ರೈತರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜುಲೈ 28 ಬುಧವಾರ ಸಾವಯವ ಕೃಷಿಯಲ್ಲಿ ಭತ್ತದ ಬೇಸಾಯ ಕುರಿತ ತರಬೇತಿಯನ್ನು ಆಯೋಜಿಸಲಾಗಿದೆ. ದೂರವಾಣಿ ಸಂಖ್ಯೆ 8 7 7 9 3 3 1 7 9. ಇಲ್ಲಿಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಜುಲೈ 30 ಶುಕ್ರವಾರ ಕೃಷಿಯೊಂದಿಗೆ ಅರಣ್ಯ ಪರಿಕಲ್ಪನೆ ಹಾಗೂ ಅವಕಾಶಗಳನ್ನು ಕುರಿತ ತರಬೇತಿಗೆ ನೋಂದಾಯಿಸಿಕೊಳ್ಳಲು 8 7 7 9 3 3 1 1 6 ಈ ಸಂಖ್ಯೆಗೆ ಕರೆ ಮಾಡಬಹುದು. ತರಬೇತಿಯಲ್ಲಿ ಭಾಗವಹಿಸುವ ರೈತರು ಹಾಗೂ ರೈತ ಮಹಿಳೆಯರಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಸಕ್ತರು ಈಗ ತಿಳಿಸಿದಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಪ್ರತಿ ತರಬೇತಿಗೆ ಗರಿಷ್ಠ 30 ಮಾತ್ರ ಅವಕಾಶವಿದೆ. ಮೊದಲು ನೋಂದಣಿ ಮಾಡಿದವರಿಗೆ ಆದ್ಯತೆ ನೀಡಲಾಗುವುದು ಎಂದು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಮೊದಲ ತವರೇ ನೀವೇ ತಿಳಿಸಿದ ಹಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲರ ಹತ್ರನೂ ಆಂಡ್ರಾಯ್ಡ್ ಮೊಬೈಲ್ ಇಲ್ಲದೆ ಹೋಗಬಹುದು. ಅಂತಹ ಕಡೆ ಇಲಾಖೆಯವರೇ ಈಗಾಗಲೇ ನಿಗದಿಪಡಿಸಿರೋ ಹಾಗೆ ಅಲ್ಲಿರುವಂತಹ ನಿರುದ್ಯೋಗಿ ಯುವಕ ಯುವತಿಯರಿಗೆ ಇದೊಂದು ಅರೆಕಾಲಿಕ ಉದ್ಯೋಗವಾಗೂ ಸಹ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಥರ ಗೊತ್ತಾಗದೇ ಇರುವಂಥವ್ರಿಗೆ ಅಥವಾ ಕಡಿಮೆ ತಿಳುವಳಿಕೆ ಇರುವಂಥ ರೈತರಿಗೆ ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸೋದ್ರ ಮೂಲಕ ಅವ್ರಿಗೆ ಸಹಾಯ ಮಾಡುವಂಥದ್ದು. ಹಾಗಿದ್ದು ಸಹ ನಾವು ಹೇಳ್ತೀವಿ, ಇವತ್ತಿನ ಕುಟುಂಬ ವ್ಯವಸ್ಥೆಯಲ್ಲಿ ಎಲ್ಲರ ಹತ್ರನೂ ಮಕ್ಕಳ ಹತ್ರ ಆರೂ ಮೊಬೈಲ್ ಇದ್ದೇ ಇರುತ್ತೆ. ನೀವು ನೋಡಿದ ಹಾಗೆ ಎಷ್ಟು ಮಟ್ಟಿಗೆ ಈ ನಮ್ಮ ಬೆಳೆಗಾರರು ಅಥವಾ ಕೃಷಿಕರು ಈ ಸಮೀಕ್ಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ, ಏನಾದರೂ ತೊಡಕುಗಳು ಏನಾದರೂ ನೀವು ಗಮನಿಸಿದ್ದೀರಾ ಹೇಗೆ? ಈಗಾಗಲೇ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಾದ್ಯಂತ ದೃಶ್ಯ ಮಾಧ್ಯಮಗಳ ಮುಖಾಂತರ ಮತ್ತು ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಸಾಕಷ್ಟು ಪ್ರಚಾರವನ್ನು ನೀಡಲಾಗ್ತಾ ಇದೆ. ಆದರೂ ಕೂಡ ಎಲ್ಲೋ ನಮ್ಮ ರೈತ ಬಾಂಧವರು ಈ ಒಂದು ಯೋಜನೆಯನ್ನು ಬಳಸ್ಕೊಳ್ಳಿಕ್ಕೆ ಹಿಂದೆಟಾಕ್ತಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಯಾವಾಗ ಈ ಒಂದು ಯೋಜನೆ ಬಗ್ಗೆ ಎಚ್ಚೆತ್ಕೊಳ್ತಾರೆ ಅಂತಂದರೆ, ನಾನು ಈಗಾಗಲೇ ಹೇಳ್ದಂಗೆ ಖರೀದಿ ಕೇಂದ್ರಕ್ಕೆ ಅವರು ಭತ್ತನೋ ರಾಗಿನೋ ಅಥವಾ ಮುಸ್ಕಿನ ಜೋಳನೋ ಬಿಡ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ, ಇಲ್ಲ ನಾನು ರಾಗಿ ಬೆಳೆದಿದ್ದೆ, ನಾನು ಜೋಳ ಬೆಳೆದಿದ್ದೆ ಅಂತ ಹೇಳಿ ಅವಾಗ ಒಂದು ಪರಿತಪಿಸ್ತಾರೆ, ನಾವು ತಪ್ಪು ಮಾಡಿಬಿಟ್ವಿ, ಅವಾಗಲೇ ಮಾಡಬೇಕಿತ್ತು ಅಂತ. ಇದ್ರ ಬಗ್ಗೆ ನಾವು ಸಾಕಷ್ಟು ತಿಳುವಳಿಕೆಯನ್ನು ಕೊಟ್ಟಿರ್ತೀವಿ, ಆದರೂ ಕೂಡ ರೈತರು ಇದನ್ನೇ ಪುನರಾವರ್ತನೆ ಮಾಡ್ತಿರ್ತಾರೆ. ನೀವು ಒಬ್ಬ ಹೇಳ್ತಾ ಇದ್ರಿ, ಒಬ್ಬ ವಿದ್ಯಾರ್ಥಿ ಒಂದು ಹಳ್ಳಿಯಲ್ಲಿ ಈ ಒಂದು ದಾಖಲೀಕರಣದಲ್ಲಿ ಬಹಳ ಮುತುವರ್ಜಿ ವಹಿಸ್ತಾ ಇದ್ರು ಅಂತ ಅನುಭವನ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಾನು ಈ ಹಿಂದೆ ಹುಣಸೂರು ತಾಲೂಕು ಗೌಡಗೆರೆ ಒಬ್ಬ ರೈತ ಸಂಪರ್ಕ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ, ಏನು 2021 ಸಾಲಿನಲ್ಲಿ ಈ ಒಂದು ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಬಿಡುಗಡೆ ಆಯಿತು. ಪಕ್ಕದ ಗ್ರಾಮ ಕೆರಿಯೂರು ಗ್ರಾಮದಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ರೈತರ ಮಗ ವೈದ್ಯಕೀಯ ಶಾಸ್ತ್ರವನ್ನು ಓದ್ತಾ ಇದ್ರು. ಅವಾಗ ಕರೋನಾ ಸಂದರ್ಭ ಆಗಿದ್ದರಿಂದ, ಲಾಕ್ಡೌನ್ ಸಂದರ್ಭ ಆಗಿದ್ದರಿಂದ ಅವ್ರಿಗೆ ಆನ್ಲೈನ್ ಕ್ಲಾಸ್ ಇತ್ತು, ಹಾಗಾಗಿ ಮನೆಯಲ್ಲೇ ಅಭ್ಯಾಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ನಾವು ಆ ಒಂದು ಜಮೀನಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆ ಹುಡುಗನು ಕುತೂಹಲದಿಂದ ಅಲ್ಲಿಗೆ ಬಂದ್ರು. ಒಂದು ಅಥವಾ ಎರಡು ಪ್ಲಾಟ್ ಮುಗಿಸಿದ್ವಿ, ಮತ್ತೆ ಅವರೇ ನನ್ಗೆ ಮೇಡಮ್ ಇದು ನಮ್ಗೊಂದ್ಸಲ ತೋರಿಸ್ಕೊಡಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ತೋರಿಸ್ಕೊಟ್ಟು ಮತ್ತೆ ಮಾರನೇ ದಿನ ಆ ಹುಡುಗನೇ ಫೋನ್ ಮಾಡಿ ನಾವು ನಮ್ಮ ಸಂಬಂಧಿಕರ ಒಟ್ಟು ಒಂದು 12-15 ಜನದ್ದು ನಾವು ಈ ಒಂದು ಬೆಳೆ ಸಮೀಕ್ಷೆನ ಮಾಡಿದ್ದೀವಿ ಮೇಡಮ್, ನೀವೊಂದ್ಸಲ ಅದನ್ನ ಅದು ಒಂದು ಪ್ರಗತಿನ ನೋಡಿ ಅಂತ ಹೇಳಿದ್ರು. ಅದು ನಿಜವಾಗ್ಲೂ ನಮಗೆ ಬಹಳ ಒಂದು ಸಂತಸಕರವಾದ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರೇ ಒಂದು ಮೋಟಿವೇಶನ್ ತಗೊಂಡು ಮಾಡಿರುವಂತ ಸಂದರ್ಭದಲ್ಲಿ ನಮಗೆ ಖುಷಿ ಆಯ್ತು ಅಂತ ಅಂದ್ರೆ ಮನಸ್ಸಿದ್ರೆ ಮಾರ್ಗ ಇದೆ ಅಂತ ಆಯ್ತು. ಸುಲಭವಾಗಿದೆ, ಎಲ್ಲರೂ ಮಾಡ್ಕೊಳ್ಬಹುದು ಅಂತ. ಇದು ಈಗ ಈ ವರ್ಷ ನೀವೇ ಹೇಳಿದ ಹಾಗೆ 2019-20 ಸಾಲಿನಲ್ಲೂ ಇತ್ತು, 20-21 ಸಾಲಿನಲ್ಲೂ ಇದೆ, ಮುಂದಿನ ದಿನಗಳಲ್ಲೂ ಇದೆ, ನಡೀತಾನೆ ಹೋಗ್ತಾ ಇರುತ್ತೆ. ಬೆಳೆಗಳು ಬದಲಾವಣೆ ಆಗ್ತಿದ್ದ ಹಾಗೆ ಈ ಸಮೀಕ್ಷೆಗಳು ಆಗ್ತಾ ಇರುತ್ತೆ ಅಂತ ಅನ್ಸುತ್ತೆ. ಹೌದು ಸರ್, ಇದು ಈ ಒಂದು ಬೆಳೆ ಸಮೀಕ್ಷೆ ಏನಿದೆ, ಮುಂಗಾರು ಹಂಗಾಮಲ್ಲೂ ಈ ಒಂದು ಆಪ್ನ ಬಿಡುಗಡೆ ಮಾಡಲಾಗುತ್ತೆ, ಹಿಂಗಾರು ಹಂಗಾಮು ಮತ್ತೆ ಬೇಸಿಗೆ ಹಂಗಾಮು ಈ ಮೂರು ಋತುಮಾನಗಳಲ್ಲೂ ಕೂಡ ಈ ಒಂದು ಸಮೀಕ್ಷೆ ಹಂತ ಹಂತವಾಗಿ ಪ್ರಕ್ರಿಯೆನ ಮಾಡ್ತಾರೆ. ಮುಂಗಾರಿನಲ್ಲಿ 210 ಲಕ್ಷ ತಾಕುಗಳು, ಹಿಂಗಾರಿನಲ್ಲಿ 130 ಲಕ್ಷ ತಾಕುಗಳು, ಹಾಗೂ ಬೇಸಿಗೆನಲ್ಲಿ 50 ಲಕ್ಷ ತಾಕುಗಳ ಒಂದು ಸಮೀಕ್ಷೆ ಕಾರ್ಯವನ್ನು ಇಲಾಖೆ ವತಿಯಿಂದ ಮಾಡಲಾಗ್ತಾ ಇದೆ. ಈ ಸಮೀಕ್ಷೆಗೆ ಏನಾದರೂ ಅವಧಿಯನ್ನು ನಿರ್ಧಾರ ಮಾಡ್ತಾರಾ? ಈಗ ಮುಂಗಾರಿಗೆ ಸಂಬಂಧಪಟ್ಟ ಹಾಗೆ ಯಾವ ದಿನದವರೆಗೆ ಈ ದಾಖಲಾತಿಗಳೆಲ್ಲ ಮುಗಿದಿರಬೇಕು? ಈಗಾಗಲೇ ಸರ್ ಪೂರ್ವ ಮುಂಗಾರು ಈಗಾಗಲೇ ಅವಧಿನ ನಿಗದಿ ಮಾಡಿದ್ರು, ಜುಲೈ 15 ಈಗಾಗಲೇ ಅವಧಿ ಮುಗ್ದೋಗಿದೆ. ಹಾಗೆ ಮುಂಗಾರು ಹಂಗಾಮಿಗೂ ಕೂಡ ಒಂದು ಅವಧಿನ ನಿಗದಿ ಮಾಡಿದಂತ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ರೈತ ಬಂದವರಿಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅದರಲ್ಲೂ ಸಹ ಮುಂದಿನ ದಿನಗಳಲ್ಲಿ ಬಹುಶಃ ಇದೇ ರೀತಿಯ ಒಂದು ಆ್ಯಪ್ಗಳ ಮೂಲಕ ಈ ರೀತಿಯ ಒಂದು ವಿವರಗಳನ್ನೇ ನೀಡುವಂತಹ ಒಂದು ಸನ್ನಿವೇಶ ಇರುತ್ತೆ. ಹೌದು ಸರ್. ಮುಖ್ಯವಾಗಿ ನಾವೇನು ತಿಳ್ಕೊಳ್ಬೇಕು ಅಂದರೆ ಈ ರೀತಿಯ ಒಂದು ಸಮೀಕ್ಷೆ ಕಾರ್ಯಕ್ರಮ ರೈತರ ಹಿತವನ್ನು ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ರೂಪಿಸಿರುವಂತಹ ಒಂದು ಕಾರ್ಯಕ್ರಮ. ಇದರಲ್ಲಿ ಆರ್ಥಿಕವಾಗಿ ಅನುಕೂಲತೆಗಳನ್ನು ಪಡೆಯೋದಕ್ಕೆ ಅವಕಾಶಗಳಿರೋದ್ರಿಂದ ಕಡ್ಡಾಯವಾಗಿ ಎಲ್ಲರೂ ಮಾಡ್ಕೊಳ್ಳೋದು ಒಳ್ಳೆಯದು. ಇದು ಮುಂದೆ ನೀವೇ ಹೇಳಿದ ಹಾಗೆ ಕಾಲ ಮಿಂಚಿ ಹೋದ ಮೇಲೆ ಆಮೇಲೆ ಪ್ರತಪಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಸುಲಭವಾಗಿ ಒಂದು ಸಾರಿ ಮಾಡ್ಕೊಳ್ಳುವಂಥದ್ದು ಆದ್ದರಿಂದ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನಾವು ಭಾವಿಸ್ಬೋದು. ನಿಮ್ಮ ಕ್ಷೇತ್ರದ ಅನುಭವದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ನಮ್ಮ ಕೃಷಿಕರ ಮನೋಭಾವ ಯಾವ ಥರ ಇರುತ್ತೆ, ಮಹಿಳೆಯರು ಎಷ್ಟರ ಮಟ್ಟಿಗೆ ಪ್ರೇರಣೆಯನ್ನು ನೀಡ್ತಾರೆ ಇದು ಯಶಸ್ವಿಯಾಗೋದಕ್ಕೆ ಅಂತ ನಿಮ್ಗೆ ಅನಿಸುತ್ತೆ? ನಿಜ ಹೇಳಬೇಕು ಅಂತಂದರೆ ಇದರಲ್ಲಿ ಆಸಕ್ತಿಯನ್ನು ವಹಿಸುವಂಥವರು ಮಹಿಳೆಯರೇ ಅಂತಲೇ ಹೇಳಬೇಕು. ನಾವು ಹೋದಂಥ ಸಂದರ್ಭದಲ್ಲಿ ಈ ಕೃಷಿ ಇಲಾಖೆಯವರು ಬಂದಿದ್ದಾರೆ, ಏನು ಮಾಡ್ತಾ ಇದ್ದಾರೆ ತಿಳ್ಕೊಳ್ಳೋಣ ಅನ್ನೋ ಒಂದು ಕುತೂಹಲಕ್ಕೆ ಆದರೂ ಅವರು ಬರ್ತಾರೆ. ಅದೇ ಒಂದು ಕಟ್ಟೆನಲ್ಲಿ ಕೂತಿರೋಂಥ ರೈತರನ್ನ ಕರೆದ್ರೆ ಏನೊಬ್ಬ ಇಲಾಖೆಯವರು ಬಂದಿದ್ದಾರೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಮನೋಭಾವನ ತೋರಿಸ್ತಾರೆ. ಆದರೆ ನಾವು ಇದನ್ನ ಮಹಿಳೆಯರಿಗೆ ತಿಳಿಸಿದಂಥ ಸಂದರ್ಭದಲ್ಲಿ ಈಗ ಅವರು ಸ್ತ್ರೀ ಶಕ್ತಿ ಸಂಘದಲ್ಲಿ ಅವರು ಏನು ಸಭೆಗಳನ್ನ ಸೇರ್ತಿರ್ತಾರೆ, ಅವರಿಗೆ ಒಂದು ತಿಳಿಸಿದ್ರೆ ಅವರು ಇಲ್ಲ ಕೃಷಿ ಇಲಾಖೆಯವರು ಬಂದಿದ್ರು ಈ ರೀತಿ ಹೇಳಿದ್ದಾರೆ ನೀವು ಹೋಗಿ ಜಮೀನಲ್ಲಿ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಅದು ಮಾಡೋವರೆಗೂ ಕೂಡ ಅವರು ಬಿಡೋದಿಲ್ಲ. ಅವ್ರ ಮನೆಯವ್ರಿಗೆ ಹೋಗಿ ಅವ್ರ ಪತಿ ದೇವರುಗಳು ಏನಿರ್ತಾರೆ ಅವರಿಗೆ ಅವರು ಒಂದು ಒತ್ತಡವನ್ನು ಹಾಕ್ತಾರೆ. ಹಾಗಾಗಿ ಇದು ಮಹಿಳೆಯರ ಮೂಲಕ ಯಶಸ್ವಿ ಕಾಣಿಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸರ್. ನೀವೇ ತಿಳಿಸಿದ ಹಾಗೆ ಈ ಸ್ತ್ರೀ ಶಕ್ತಿ ಸಹಕಾರಿ ಸಂಘಗಳಾಗ್ಬೋದು ಅಥವಾ ಆ ಒಂದು ಗ್ರಾಮದಲ್ಲಿ ಅಥವಾ ಪ್ರದೇಶದಲ್ಲಿ ಇರುವಂತಹ ಯುವ ಸಂಘಟನೆ ಆಗ್ಬೋದು, ಈ ಸಂಘಟನೆಗಳು ಸಹ ಈ ಬೆಳೆ ಸಮೀಕ್ಷೆ ಕಾರ್ಯಕ್ರಮದಲ್ಲಿ ಇಲಾಖೆಯೊಂದಿಗೆ ಹೇಗೆ ಸಹಕಾರ ನೀಡಿವೆ, ಏನಾದ್ರು ಉದಾಹರಣೆಗಳಿದೆಯಾ? ನಾನು ಈ ಹಿಂದೆ ಕಾರ್ಯನಿರ್ವಹಿಸ್ತಾ ಇದ್ದಂಥ ಕ್ಷೇತ್ರ ಹುಣಸೂರು ತಾಲೂಕು ಗೌಡಗೆರೆ ಹೋಬಳಿ ಅತ್ತಿಗುಪ್ಪೆ ಗ್ರಾಮದಲ್ಲಿ ರಾಧಾ ಅಂತ ಹೇಳಿ ಒಂದು ಸ್ತ್ರೀ ಶಕ್ತಿ ಸಂಘದ ಸಂಚಾಲಕಿ ಇದ್ರು. ಅವರು ಪ್ರತಿ ಸಲ ಇಲಾಖೆಗೆ ಭೇಟಿ ಕೊಟ್ಟು ಈ ಒಂದು ಕಾರ್ಯಕ್ರಮಗಳೇನಿದೆ, ಈ ಬೆಳೆ ವಿಮೆ ಮಾಡಿಸೋಂಥ ಸಂದರ್ಭದಲ್ಲೂ ಬಂದು ಯಾವ್ಯಾವ ಬೆಳೆಗೆ ಯಾವ್ಯಾವಾಗ ಅಂತಿಮ ದಿನಾಂಕ ಇದೆ ಅಂತ ಹೇಳಿ ತಿಳ್ಕೊಂಡು ಅವರು ಒಂದು ಮುಂದಾಳತ್ವವನ್ನು ವಹಿಸಿ ಮಾಡ್ತಿದ್ರು. ಈ ಒಂದು ಬೆಳೆ ಸಮೀಕ್ಷೆಯಲ್ಲಿ ಒಂದು ನಾವೇನು ಖಾಸಗಿ ನಿವಾಸಿಗಳಂತ ನಾವು ನೇಮಕ ಮಾಡ್ತೀವಿ ಅಂತ ಒಂದು ಸಂದರ್ಭದಲ್ಲೂ ನಮ್ಮನ್ನು ನೇಮಿಸಿ ನಾವು ಹೆಚ್ಚಿನ ಮಹಿಳೆಯರಿಗೆ ನಾವು ಈ ಒಂದು ಜ್ಞಾನವನ್ನು ಪ್ರಸಾರ ಮಾಡಿ ಹೆಚ್ಚಿನ ಪ್ರಗತಿಯನ್ನು ಕಾಣಲಿಕ್ಕೆ ನಾವು ಪಾತ್ರ ವಹಿಸ್ತೀವಿ ಅನ್ನೋದನ್ನ ತಿಳಿಸ್ಕೊಟ್ಟಿರ್ತಾರೆ. ಇನ್ನು ನೀವು ಹೇಳಿದ್ರಿ ಆ ವೈದ್ಯಕೀಯ ವಿದ್ಯಾರ್ಥಿ ಈ ಥರ ಒಂದು 12 ದಾಖಲಾತಿಗಳನ್ನು ಮಾಡಿದ್ರು, ಅದು ಸರಿಯಾಗಿದೆಯೋ ಇಲ್ವೋ ಅಂತ ನೋಡಕ್ಕೆ ಹೇಳಿದ್ರು ಅಂತ ಇಲಾಖೆ ಇದರ ಅದು ಸರಿಯಾಗಿದೆಯೋ ಇಲ್ವೋ ಯಶಸ್ವಿಯಾಗಿದೆಯೋ ಇಲ್ವೋ ಇದನ್ನು ತಿಳಿಸ್ಕೊಡೋದಕ್ಕೆ ಅಥವಾ ತಪ್ಪಿದ್ರೆ ಅದನ್ನು ಸರಿ ಮಾಡೋದಕ್ಕೆ ಇಲಾಖೆಯಿಂದ ಯಾವ ರೀತಿ ಪ್ರಯತ್ನಗಳು ಆಗ್ತಾ ಇದೆ? ಈಗ ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಅಂತ ಏನು ಹೇಳಿದೆ ನಾನು, ಈ ರೈತರು ಕೇಳ್ಬೋದು ನಾವು ಏನು ಒಂದು ಸಮೀಕ್ಷೆ ಮಾಡಿದ್ವಿ ಅದೇ ಅಂತಿಮನ ಅಂತ ಖಂಡಿತ ಇಲ್ಲ. ಯಾಕಂತಂದರೆ ಸರ್ಕಾರದಿಂದ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಉದಾಹರಣೆಗೆ ಕೃಷಿ ಇಲಾಖೆಯಿಂದ ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆಯಿಂದ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆಯಿಂದ ಗ್ರಾಮ ಲೆಕ್ಕಿಗರನ್ನ ಪ್ರತಿ ಒಂದು ಗ್ರಾಮಕ್ಕೂ ಕೂಡ ಮೇಲ್ವಿಚಾರಕರು ಸೂಪರ್ವೈಸರ್ ಅಂತ ನೇಮಿಸಿರ್ತಾರೆ. ಆ ಒಂದು ಗ್ರಾಮದಲ್ಲಿ ಏನು ನೀವು ಬೆಳೆ ಸಮೀಕ್ಷೆ ಮಾಡಿರ್ತೀರೋ ಈ ಒಂದು ಮೇಲ್ವಿಚಾರಕರ ಲಾಗಿನ್ಗೆ ಹೋಗಿ ಈ ಒಂದು ಮಾಹಿತಿ ಕೋರುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನೀವು ಮುಸ್ಕಿನ ಜೋಳನ ಬೆಳೆನ ಬೆಳೆದಿರ್ತೀರಾ, ದಾಖಲು ಮಾಡ್ಬೇಕಂತ ಒಂದು ಸಂದರ್ಭದಲ್ಲಿ ಜೋಳ ಅಂತ ದಾಖಲು ಮಾಡ್ಬಿಟ್ಟಿರ್ತೀರಾ. ಈ ಏನು ಒಂದು ಮೇಲ್ವಿಚಾರಕರ ಲಾಗಿನ್ಗೆ ಹೋಗಿ ಆ ಒಂದು ದಾಖಲಾ ದಿಕ್ಕುರುತ್ತೆ, ಅವರು ಈ ಪರಿಶೀಲನೆ ಮಾಡ್ತಾರೆ ಈ ಬೆಳೆಗೂ ಮತ್ತೆ ನೀವು ದಾಖಲು ಮಾಡಿರೋ ಬೆಳೆಗೂ ಅಲ್ಲಿ ವ್ಯತ್ಯಾಸ ಇದ್ದಂತ ಸಂದರ್ಭದಲ್ಲಿ ಅದನ್ನ ಅವರು ತಿರಸ್ಕಾರ ಮಾಡ್ತಾರೆ. ತಿರಸ್ಕಾರ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ದಾಖಲಾತಿ ಮತ್ತೆ ಹೋಗಿ ಏನು ಖಾಸಗಿ ನಿವಾಸಿಗಳು ಅಂತ ಹೇಳ್ತೀವಿ ಅವರ ಮುಖಾಂತರ ಮರು ಸಮೀಕ್ಷೆ ಮಾಡಿಸ್ಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ನೀವು ಈಗಾಗಲೇ ಕೇಳ್ದಂಗೆ ಸರ್, ಅವರು ಮಾಡಿರೋದು ಸರಿ ಇದೆಯಾ ಇಲ್ವಾ, ಏನಾದರೂ ತಪ್ಪಾಗಿದೆ ಅಂತ ನೋಡ್ಕೊಳ್ಳಿಕ್ಕೆ ಬೆಳೆ ದರ್ಶಕ ಅಂತ ಒಂದು ಆ್ಯಪ್ ಇದೆ. ಈಗ ನಾನು ಏನೇ ಹೇಳಿದೆ, ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ನೀವು ಫಾರ್ಮರ್ ಕ್ರಾಪ್ ಸರ್ವೆ ಆ್ಯಪ್ 2021-22 ಅಂತ ಹೇಳಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅದೇ ರೀತಿ ಒಂದು ಬೆಳೆ ದರ್ಶಕ ಆ್ಯಪ್ ಅಂತ ಇದೆ, ಅಲ್ಲಿ ನೀವು ಏನು ಈ ಒಂದು ನಿಮ್ಮ ತಾಲೂಕು ಜಿಲ್ಲೆ ಗ್ರಾಮನ ವಿವರ ಕೊಟ್ಟು ಬೆಳೆ ಸಮೀಕ್ಷೆಗಾರರು ಯಾರಿದ್ದಾರೆ, ನಿಮ್ಮ ಖಾಸಗಿ ನಿವಾಸಿಗಳು ಯಾರಿದ್ದಾರೆ, ಅದು ಮೊಬೈಲ್ ನಂಬರ್ ಸಹಿತ ಕೂಡ ಅಲ್ಲಿ ನಿಮಗೆ ಮಾಹಿತಿ ಇರುತ್ತೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ರೈತರು ಅವರ ಮುಂಗಾರು ಬೆಳೆನಲ್ಲಿ ಯಾವುದು ಒಂದು ದಾಖಲು ಮಾಡಿದ್ದಾರೆ. ಈಗ ಅವರು ಏನು ಒಂದೊಂದ್ಸಲ ಖಾಸಗಿ ನಿವಾಸಿಗಳು ಏನು ಮಾಡ್ತಾರೆ ಅಂತ ಅಂದರೆ ಸರ್ವೆ ನಂಬರು 21-22 ಏನು ಇಸಾ ಇರುತ್ತೆ, ಆ ಒಂದು ಇಸಾ ನಂಬರ್ಗೆ ಹೋಗ್ದೇ 21 ಸರ್ವೆ ನಂಬರಲ್ಲಿ ನಿಂತು ಏನು ಆ 21 ಸರ್ವೆ ನಂಬರ್ ರೈತರು ಬೆಳೆದಿರುವಂತದನ್ನು ದಾಖಲು ಮಾಡಿ ಈಗ 21-1, 2-3 ಈ ತರದವರು ಕೈ ಬಿಟ್ಟೋಗುವಂತ ಸಂದರ್ಭ ಇರುತ್ತೆ. ಅಂತ ಸಂದರ್ಭದಲ್ಲಿ ರೈತರು ಏನ್ ಮಾಡ್ಬೇಕು ಅಂತ ಅಂತಾರೆ, ಈ ಒಂದು ಬೆಳೆ ದರ್ಶಕ ಆ್ಯಪ್ ಏನ್ ಹೇಳಿದೆ ಅದರಲ್ಲಿ ತಮ್ಮ ವಿವರಗಳನ್ನೆಲ್ಲ ನೀಡ್ತಾ ಬಂದ್ರೆ ಅಲ್ಲಿ ಯಾವ ಒಂದು ಬೆಳೆ ನಮೂದಾಗಿದೆ ಅನ್ನೋದು ಕೂಡ ಅವ್ರಿಗೆ ತಿಳಿಯುತ್ತೆ. ಆ ಒಂದು ಆ್ಯಪ್ ನಲ್ಲೇ ಕೂಡ ಆಕ್ಷೇಪಣೆ ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಕೊಟ್ಟಿರ್ತಾರೆ. ಆ ಒಂದು ಆಕ್ಷೇಪಣೆ ಸಲ್ಲಿಸಿದಂತ ಸಂದರ್ಭದಲ್ಲಿ ರೈತರು ಈಗಾಗಲೇ ನಾನು ಏನ್ ಹೇಳಿದೆ ಮೇಲ್ವಿಚಾರಕರು ಇರ್ತಾರೆ ಪ್ರತಿ ಗ್ರಾಮಕ್ಕೂ ಅಂತ, ಅವರ ಒಂದು ಲಾಗಿನ್ಗೆ ಹೋಗಿ ಈ ರೀತಿ ಇಂಥ ಒಬ್ರು ರೈತರು ಈ ಒಂದು ಸರ್ವೆ ನಂಬರ್ನಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಅನ್ನೋದು ಅವರ ಒಂದು ಮೊಬೈಲ್ಗೆ ಮೆಸೇಜ್ ಹೋಗುತ್ತೆ. ಆ ಒಂದು ಮೆಸೇಜ್ ಆಧರಿಸಿ ಏನು ಮೇಲ್ವಿಚಾರಕರು ಇರ್ತಾರೆ ಅದು ರೈತರ ಒಂದು ಮೊಬೈಲ್ ನಂಬರ್ ಸಹಿತ ಒಂದು ಅವ್ರಿಗೆ ಮಾಹಿತಿ ಹೋಗಿರುತ್ತೆ. ಅವರು ಖುದ್ದಾಗಿ ಅವರಿಗೆ ಕರೆ ಮಾಡಿ ಅವರ ಒಂದು ಜಮೀನಿಗೆ ಭೇಟಿ ಕೊಟ್ಟು ಏನಾದಾದರೂ ತಪ್ಪಾಗಿದ್ದಂಥ ಸಂದರ್ಭದಲ್ಲಿ ತಿದ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ರೈತ ಬಾಂಧವರೇ ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ವತಿಯಿಂದ ರೈತರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜುಲೈ 28 ಬುಧವಾರ ಸಾವಯವ ಕೃಷಿಯಲ್ಲಿ ಭತ್ತದ ಬೇಸಾಯ ಕುರಿತ ತರಬೇತಿಯನ್ನು ಆಯೋಜಿಸಲಾಗಿದೆ. ದೂರವಾಣಿ ಸಂಖ್ಯೆ 8-7-7-9-3-3-1-7-9. ಇಲ್ಲಿಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಜುಲೈ 30 ಶುಕ್ರವಾರ ಕೃಷಿಯೊಂದಿಗೆ ಅರಣ್ಯ ಪರಿಕಲ್ಪನೆ ಹಾಗೂ ಅವಕಾಶಗಳನ್ನು ಕುರಿತ ತರಬೇತಿಗೆ ನೋಂದಾಯಿಸಿಕೊಳ್ಳಲು 8-7-7-9-3-3-1-1-6 ಈ ಸಂಖ್ಯೆಗೆ ಕರೆ ಮಾಡಬಹುದು. ತರಬೇತಿಯಲ್ಲಿ ಭಾಗವಹಿಸುವ ರೈತರು ಹಾಗೂ ರೈತ ಮಹಿಳೆಯರಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಸಕ್ತರು ಈಗ ತಿಳಿಸಿದಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಪ್ರತಿ ತರಬೇತಿಗೆ ಗರಿಷ್ಠ 30 ಮಾತ್ರ ಅವಕಾಶವಿದೆ. ಮೊದಲು ನೋಂದಣಿ ಮಾಡಿದವರಿಗೆ ಆದ್ಯತೆ ನೀಡಲಾಗುವುದು ಎಂದು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಖ್ಯವಾಗಿ ಅದೇ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅದನ್ನು ಬಳಕೆ ಮಾಡಿ ಅಗತ್ಯ ಇರುವಂತಹ ಮಾಹಿತಿಯನ್ನು ನಾವು ಒದಗಿಸೋದ್ರಿಂದ ಸುಲಭವಾಗಿ ಅದು ಸಾಧ್ಯವಾಗುತ್ತೆ. ಒಂದು ಸಲ ಮಾಡಿದ್ರೆ ಸಾಕು, ನಿಶ್ಚಿಂತೆಯಿಂದ ನಾವು ಇರಬಹುದು, ಒಂದು ಸಮಾಧಾನವೂ ಇರುತ್ತೆ. ನೀವೇ ತಿಳಿಸಿದ ಹಾಗೆ ಒಂದು ನಷ್ಟ ಆದಂತಹ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯಗಳಿಂದಾಗಿ ಆಗುವಂತಹ ನಷ್ಟ ಅಥವಾ ಮುಂದಿನ ದಿನಗಳಲ್ಲಿ ಬರುವಂತಹ ಬೆಂಬಲ ಬೆಲೆ ಯೋಜನೆಗಳಾಗ್ಬೋದು, ಸೊ ಆರ್ಥಿಕ ಬೆಳೆಗೆ ಸಂಬಂಧಪಟ್ಟ ಹಾಗೆ ಒಂದು ಆರ್ಥಿಕ ಉತ್ತೇಜನಕಾರಿಯಾಗಿ ಇರುವಂತಹ ಸಹಾಯಧನದ ಸೌಲಭ್ಯಗಳು ಇವುಗಳನ್ನೆಲ್ಲ ಪಡೆಯೋದಕ್ಕೆ ಅವಕಾಶ ಆಗುತ್ತೆ. ಈ ರೀತಿಯ ಪ್ರಯತ್ನಗಳು ಹೆಚ್ಚಾಗಲಿ. ಮುದ್ರತಾವರ ಇಷ್ಟೆಲ್ಲ ಹೇಳಿದ ಮೇಲೂ ಅನುಮಾನಗಳು ಇದ್ದೇ ಇರುತ್ತೆ, ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಹೇಳಿಬಿಡಿ. ನನ್ನ ದೂರವಾಣಿ ಸಂಖ್ಯೆ ಹೇಳಲಿಕ್ಕಿಂತ ಮೊದಲು ಈ ಒಂದು ರೈತರ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ ಇದೆ. ರೈತರು ಏನು ಸಮೀಕ್ಷೆ ಮಾಡಬೇಕಾದ್ರೆ ಏನಾದರೂ ತೊಂದರೆಗಳು ಅಥವಾ ಅನುಮಾನಗಳು ಬಂದಂಥ ಸಂದರ್ಭದಲ್ಲಿ ಈ ಒಂದು ಮೊಬೈಲ್ ಸಂಖ್ಯೆಯನ್ನು ಹೇಳ್ತೀನಿ. ಇದು ರೈತರ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ ಆಗಿರುತ್ತೆ. ಇದಕ್ಕೂ ಕರೆ ಮಾಡ್ಬೋದು 84-44-47-15. ಮತ್ತೊಮ್ಮೆ ಹೇಳ್ತೇನೆ 84-48-44-75. ಮತ್ತೊಮ್ಮೆ ಹೇಳ್ತೇನೆ